ಇಂದಿನ ಕಿಸಾನ್ ಮನೆ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ರೈತರ ಜೀವನದಲ್ಲಿ ಭೂಮಿಯ ಫಲವತ್ತತೆ, ನೀರಾವರಿ ವ್ಯವಸ್ಥೆ ಮತ್ತು ಹವಾಗುಣ ಈ ಮೂರು ಅಂಶಗಳು ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸ್ತವೆ. ಈ ಮೂರು ವಿಷಯಗಳ ಆಧಾರದ ಮೇರೆಗೆ ನಮ್ಮ ರೈತರ ವ್ಯವಸಾಯಕ ಜೀವನ, ಈ ಕೃಷಿ ಪದ್ಧತಿ ನಿಂತಿದೆ ಅಂದರೂ ಕೂಡ ತಪ್ಪಿಲ್ಲ. ಇಂಥ ಒಂದು ಸಾಂಪ್ರದಾಯಿಕ ಕೃಷಿ ಪದ್ಧತಿಯನ್ನು ಬಹು ದಿನಗಳಿಂದ ರೂಢಿಸ್ಕೊಂಡು ಬಂದು ಅದರಲ್ಲಿ ಬೇರೆ ಬೇರೆ ಬೆಳೆಗಳನ್ನು, ತೋಟಗಾರಿಕೆ ಬೆಳೆಗಳು, ಆಹಾರ ಧಾನ್ಯ ಬೆಳೆಗಳು, ಜೊತೆಗೆ ಕೃಷಿಗೆ ಪೂರಕವಾದಂಥ ಉಪಕಸುಬುಗಳನ್ನು ಕೂಡ ಮಾಡ್ತಾ ಬಂದಿರುವಂಥ ರೈತರು ನಮ್ಮ ಭಾಗದಲ್ಲಿ ಅಂದು ಇದ್ದಾರೆ, ಇಂದು ಕೂಡ ಇದ್ದಾರೆ. ಈ ದಿನಗಳಲ್ಲಿ ಈ ಕೃಷಿಗೆ ಪೂರಕವಾಗಿ ತಮಗಿರುವಂಥ ಜಮೀನಿನಲ್ಲಿ ಬೇರೆ ಬೇರೆ ಬೆಳೆಗಳನ್ನು ಬೆಳೆಯೋದ್ರ ಜೊತೆಗೆ ಈ ಕೃಷಿಯೇತರ ಚಟುವಟಿಕೆಗಳಾದ ಉಪಕಸುಬಾದ ಕೋಳಿ ಸಾಕಾಣಿಕೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಂಥವರು ಹೊಸಪೇಟೆ ತಾಲೂಕು ರಾಮಸಾಗರದ ನಾಯಕರ ತಿಪ್ಪಯ್ಯ ಇವರು. ಇವರು ಈ ಕೋಳಿ ಸಾಕಾಣಿಕೆಯ ಅನುಭವದ ನುಡಿಗಳನ್ನು ನಿಮ್ಮೆಲ್ಲರೊಂದಿಗೆ ಹಂಚಿಕೊಳ್ಳೋಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ನಾಯಕರ ತಿಪ್ಪಯ್ಯ ಅವರ ತಮಗೆ ಸ್ವಾಗತ ಹಾಗೂ ನಮಸ್ಕಾರ ನಮ್ಮೆಲ್ಲ ರೈತ ಬಂಧುವರ ಪರವಾಗಿ. ನಮಸ್ಕಾರ ಸರ್. ತಿಪ್ಪಯ್ಯ ಅವರು ತಮ್ಮ ಪರಿಚಯ ಮಾಡಿಕೊಡಿ ನಮ್ಮೆಲ್ಲ ರೈತರಿಗೆ. ನಾಯಕರ ತಿಪ್ಪಯ್ಯ ರಾಮಸಾಗರ್ ಸರ್, ಮೂರನೇ ವಾರ್ಡ್ ಸರ್. ನಮ್ಮ ತಂದೆ ಹೆಸರು ಹೆಂಗೋಪ್ಪ ಸರ್. 10 ಜನ ಇದ್ದೀವಿ ಸರ್, ವ್ಯವಸಾಯ ಮಾಡ್ತಿದ್ದೀವಿ ಸರ್. ಎಲ್ಲರೂ ವ್ಯವಸಾಯ ಮಾಡ್ತೀವಿ ಸರ್. ಇದು ಉಪಕಸುಬಾಗಿ ಕೋಳಿ ಸಾಕಾಣಿಕೆ ಮಾಡೀವಿ ಸರ್. ಮೊದಲೆಲ್ಲ ಈ ಉಪಕಸುಬಾಗಿ ಮಾಡೋದಕ್ಕಿಂತ ಮುಂಚೆ ಏನೇನು ಬೆಳೆಗಳು ಬೆಳೀತಾ ಇದ್ರಿ ತಾವು? ಭತ್ತ ಬೆಳಿತೀವಿ ಸರ್, ಆಮೇಲೆ ಮೆಣಸಿನ್ಕಾಯಿ ಬೆಳಿತೀವಿ ಸರ್, ಮೆಕ್ಕೆಜೋಳ ಬೆಳಿತೀವಿ ಸರ್. ಇವೆಲ್ಲ ಉಪಕಸುಬಾಗಿ ಬೆಳಿತಿದ್ವಿ ಸರ್. ಈ ಎಲ್ಲ ಆಹಾರ ಧಾನ್ಯ ಬೆಳೆಗಳನ್ನು ಬೆಳೀತಾ ಇದ್ದಂತ ತಾವು ದಿಢೀರ್ನಂತೇಳಿ ಉಪಕಸುಬಾಗಿ ಈ ಕೋಳಿ ಸಾಕಾಣಿಕೆ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಂಡು ಹೇಗೆ ಈ ಕೋಳಿ ಸಾಕಾಣಿಕೆಯನ್ನು ಮಾಡಬೇಕು ಮತ್ತು ಇದ್ರ ಮಾಡೋದ್ರಿಂದ ಒಂದು ಜೀವನ ಮಟ್ಟವನ್ನು ಇನ್ನಷ್ಟು ಹೆಚ್ಚಿನ ಮಟ್ಟದಲ್ಲಿ ಸುಧಾರಣೆ ಮಾಡಿಕೊಳ್ಬೋದು ಅನ್ನುವಂಥ ಮಾಹಿತಿ, ಯೋಚನೆ ಹೇಗೆ ಬಂತು? ಮೊದಲೆಲ್ಲ ಇವು ಜವರಿ ಕೋಳಿ ಸಾಕ್ತೀವಿ ಸರ್ ಮಂತಕ, ಅದನ್ನೇ ಮುಂದೆ ದೊಡ್ಡ ಮಟ್ಟದಾಗ ಮಾಡ್ಬೇಕಂತಂದೇಳಿ ಇದನ್ನೇ ಮುಂದೆ ಕಡಕ್ನಾಥ್ ವಾಟ್ಸಪ್ಗೆ ನೋಡಿದ್ವಿ ಸರ್. ಇದನ್ನು ಮುಂದೆ ಸಾಕಾಣಿಕೆ ಮಾಡ್ಬೇಕಂತಂದೇಳಿ ಇದನ್ನು ಒಂದು ಐಡಿಯಾ ಬಂತು ಸರ್. ಮತ್ತು ಅದಕ್ಕಾಗೆ ಇದು ಮಾಹಿತಿ ತಿಳ್ಕೊಂಡು ಕೋಳಿ ಸಾಕೋದ್ರಿಂದ ಏನು ಉಪಯೋಗ ಇದೆ, ಅನುಕೂಲಗಳೇನು, ಅನನುಕೂಲಗಳೆಲ್ಲ ತಿಳ್ಕೊಂಡು ಮುಂದುವರೆದ್ವಿ ಸರ್ ಇದನ್ನು. ನಾಯಕೃತಿಪಾಯಿ ಅವರು, ಈ ಕೋಳಿ ಸಾಕಾಣಿಕೆ ಮನೆಯಲ್ಲಿ ಜವಾರಿ ಕೋಳಿಗಳನ್ನು, ಇರುವಂಥ ಕೋಳಿಗಳನ್ನೇ ಸಾಕಾಣಿಕೆ ಮಾಡ್ತಾ ಇದ್ರಿ, ಆದರೆ ಆ ದಿನಗಳಲ್ಲಿ ನಮ್ಮ ಸುತ್ತಮುತ್ತಲಿರುವಂಥ ಪರಿಸರದಲ್ಲಿ ನಮ್ಮ ಭಾಗಕ್ಕೆ ಹೊಂದ್ಕೊಂಡಂಥ ಮತ್ತು ನಮಗೆ ಭಾಳಷ್ಟು ಪರಿಚಿತವಾಗಿರುವಂಥ ತಳಿಗಳನ್ನು ಬೆಳೆಸ್ತಾ ಇದ್ರಿ, ಆ ದಿನಗಳಲ್ಲಿ ಹೇಗೆ ಆ ಒಂದು ಕೋಳಿ ಸಾಕಾಣಿಕೆ ಜೀವನ ಅದ್ರ ಬಗ್ಗೆ ಹೇಳಿ. ಅದು ಏನಿಲ್ಲ ಸರ್, ಅದೇ ತಂಪಾಡಿ ತಾವು ಮೇಯ್ತಿತ್ತು ಸರ್. ಅದ್ರದ್ದೇನು ಅಂಥ ರಿಸ್ಕ್ ಇರಲ್ಲ ಸರ್. ಇದಂದ್ರೆ ಕಡಕ್ನಾಥ್ ರಿಸ್ಕ್ ಬರ್ತದೆ ಸರ್. ಅದೇನು ತಮ್ಮ ಎಲ್ಲ ಬಿಟ್ಬಿಟ್ರಲ್ಲ ಸರ್, ಹೋಗಿ ಮೇಯ್ತಿರ್ತಾವೆ ಸರ್. ಇವಾದ್ರೇ ಇವಾಗ ಶೆಡ್ ಬೇಕು, ಇವಾಗ ಪ್ರತ್ಯೇಕವಾದ ನೀರು ಬೇಕು, ಫುಡ್ ಬೇಕು, ಜವರು ಕೋಳಿ ಮೇಂಟೆನೆನ್ಸ್ ಇರಲ್ಲ ಸರ್. ಅದು ನಮಗೆ ಮನಸ್ಸಿಗೆ ಬಂದಷ್ಟು ಸಾಕ್ಬೋದು ಸರ್, ಇಲ್ಲದ್ರೆ ಇಲ್ಲ ಸರ್. ಅದು ಒಂಥರ ಪಾರ್ಟ್ ಟೈಮ್ ಜಾಬ್ ಇದ್ದಂಗೆ ಸರ್ ಜವರು ಕೋಳಿ ಅಂದರೆ. ಇದಂದರೆ ಸ್ವಲ್ಪ ರಿಸ್ಕ್ ಸರ್ ಇದು ಕಡಕ್ನಾಥ್ ಅಂದರೆ. ಇದಕ್ಕೆ ಮೇಂಟೆನೆನ್ಸೇ ಬೇರೆ, ಇದಕ್ಕೆ ಲೇಬರೇ ಇರ್ಬೇಕು ಸರ್, ಪ್ರತಿಯೊಂದನ್ನು ಮತ್ತು ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಬೇಕು. ಹಾಗಾಗಿ ಇದನ್ನು ಮುಂದೆ ಜವರು ಕೋಳಿ ಈಸಿ ಸರ್. ಅದೇ ಮನೆ ಹತ್ರ ಬಿಟ್ಬಿಟ್ರೆ ಸಾಕ್ತದೆ, ತಾವೇ ಇದು ಮೇಯ್ಕೊಂಡು ಇದು ಮಾಡ್ತಾವೆ ಸರ್. ಅಂತ ಏನು ಇದು ರಿಸ್ಕ್ ಇರಲ್ಲ ಸರ್ ಜವರು ಕೋಳಿ. ಇದು ರಿಸ್ಕ್ ಬರ್ತದೆ ಸರ್, ಇದನ್ನು ಶೆಡ್ ಹಾಕ್ಬೇಕು, ಪ್ರತಿಯೊಂದು ಎಲ್ಲ ತಗೋಬೇಕಲ್ಲ ಸರ್. ರಿಸ್ಕ್ ಇದೆ, ಇದನ್ನು ಮಾಡೋದ್ರಿಂದ ಇನ್ನಷ್ಟು ಶ್ರಮ ವಹಿಸ್ಬೇಕು. ಇಷ್ಟೆಲ್ಲ ಕಷ್ಟ ಅಂತೇಳಿ ಗೊತ್ತಿದ್ರು ಕೂಡ ಮತ್ತೆ ಯಾಕೆ ಇದ್ರ ಕಡೆ ಸಾಕಷ್ಟು ಆಸಕ್ತಿ ವಹಿಸಿದ್ರೆ ಅಂತ. ಮನುಷ್ಯ ಒಂದೇ ಇವು ಮಾಡೋದ್ರಿಂದ ಏನಾಗೋದಿಲ್ಲ ಅಂತಂದೇಳಿ ನಾವು ಇನ್ನು ಮುಂದೆ ಆರ್ಥಿಕ ಅಭಿವೃದ್ಧಿ ಆಗಬೇಕು, ಇನ್ನು ಮುಂದೆ ಮನೆಗೆಲ್ಲ ಇದಾಗಬೇಕು, ಆರ್ಥಿಕ ಪ್ರಗತಿ ಆಗ್ಬೇಕಂತಂದೇಳಿ ಮುಂದೆ ಅದಕ್ಕಾಗಿ ಇದನ್ನು ಕಡಕ್ನಾಥ್ ಮಾಡೋಣ ಅಂತ ಮಾಡಿದ್ವಿ ಸರ್. ಈ ಕಡಕ್ನಾಥ ಕೋಳಿ ಸಾಕಾಣಿಕೆ ಬಗ್ಗೆ ಮೊದಲು ವ್ಯಾಟ್ಸಪ್ಪಲ್ಲಿ ಏನೋ ನೋಡಿದ್ರಿ, ಆದರೆ ಇದ್ರ ಬಗ್ಗೆ ಅಷ್ಟೇ ಮಾಹಿತಿ ಸಾಕಾಗಿರಲಿಲ್ಲ, ಇನ್ನಷ್ಟು ಹೆಚ್ಚಿನ ಮಾಹಿತಿ ಬೇಕಾಗಿತ್ತು. ಅದ್ರ ಬಗ್ಗೆ ಮಾಹಿತಿ ಎಲ್ಲ ಹೇಗೆ ಪಡ್ಕೊಂಡ್ರಿ, ಹೇಗೆ ಇದ್ರ ಬಗ್ಗೆ ಇದು ಮಾಡಿದ್ರಿ ಆಸಕ್ತಿ ವಹಿಸಿ? ನಮ್ಮ ಸಂಬಂಧಪಟ್ಟವರು ಬೈಲೋದ್ಗೆರೆಯಲ್ಲಿ ಆಮೇಲೆ ದೇವಸಮುದ್ರದಲ್ಲಿ ಹಾಕಿದ್ರು ಸರ್ ಕೋಳಿ ಫಾರ್ಮು. ಒಂದು 4-5 ಆಮೇಲೆ NMDC ತಕ್ಕ ಯಶವಂತ ನಗರಕ್ಕೆ ಹೋಯ್ದಿವಿ ಸರ್. ಅಲ್ಲಿ ತಿಳ್ಕೊಂಬಂದ್ವಿ ಸರ್ ಶೈಪ್ ಅಂತಂದೇಳಿ. ಅವ್ರ ಹತ್ರ ಎಲ್ಲ ಮಾಹಿತಿ ತಿಳ್ಕೊಂಡ್ವಿ, ಮರಿ ಹೆಂಗೆ ಸಾಕ್ಬೇಕು, ಹೆಂಗಿಲ್ಲ, ಮುಂದೆ ಅದನ್ನು ಅಂತದವಾಗಿ ಹೆಂಗೆ ಮಾರ್ಕೆಟಿಂಗ್ ಮಾಡ್ಬೇಕು, ಅದೆಲ್ಲ ತಿಳ್ಕೊಂಬಂದ್ಮೇಲೆ ಅವರು ಡೆವಲಪ್ ಆಗಿದ್ರು ಸರ್ ಅದ್ರ ಬಗ್ಗೆ. ಅವರೆಲ್ಲ ತಿಳ್ಕೊಂಬಂದ್ಮೇಲೆ ನಾವು ಇದಕ್ಕೆ ಕೈ ಹಾಕಿದ್ವಿ ಸರ್ ಫಸ್ಟ್. ಆಮೇಲೆ ಒಂದು ಯೂನಿಟಿಗೆ ಎಷ್ಟು ಹಾಕ್ಬೇಕು, ಹೆಂಗೆಲ್ಲ ಎಲ್ಲ ತಿಳ್ಕೊಂಬಂದು ಮಾಹಿತಿ ತಿಳ್ಕೊಂಡ್ಮೇಲೆ ಇದನ್ನು ಮಾಡ್ಬೇಕಂತ ಪ್ರಯತ್ನ ಮಾಡಿದ್ವಿ ಸರ್. ಇಷ್ಟೆಲ್ಲ ಪ್ರಯತ್ನ ಮಾಡುವ ಮುನ್ನ ಮನೆಯಲ್ಲಿ ಸುತ್ತಮುತ್ತಲಿನ ಪರಿಸರದಲ್ಲಿ ನಿಮಗೆ ಗೊತ್ತಿರುವಂಥ, ನಿಮಗೆ ಈ ಭಾಗಕ್ಕೆ ಹೊಂದ್ಕೊಂಡಿರುವಂಥ ಜವಾರಿ ಕೋಳಿ ಸಾಕಾಣಿಕೆ ಒಂದು ಅನುಭವ ಆಗಲೇ ಇತ್ತು, ಆದಾಗ್ಯೂ ಕೂಡ ಈ ಬೇರೆ ಪ್ರದೇಶದ ಒಂದು ಕೋಳಿ ಮತ್ತು ಆ ಭಾಗದಲ್ಲಿ ಸಂಪೂರ್ಣವಾಗಿ ಒಂದು ಖಾಸಗಿ ಕಂಪನಿಯ ಒಡೆತನದಲ್ಲಿ ಆ ಒಂದು ವ್ಯವಹಾರ ವಹಿವಾಟು ಎಲ್ಲವೂ ಕೂಡ ನಿರ್ವಹಣೆ ಆಗ್ತಾಯಿದ್ದಂಥ ಒಂದು ಒಪ್ಪಂದ ಒಡಂಬಡಿಕೆ ಆ ಒಂದು ಖಾಸಗಿ ಕಂಪನಿ ಜೊತೆ ಹೇಗೆ ತಾವು ಮಾಡಿಕೊಂಡ್ರಿ, ಹೇಗೆ ಅವರನ್ನು ಸಂಪರ್ಕ ಮಾಡಿದ್ರಿ? ನಂಬರ್ ಇತ್ತು ಸರ್, ನಂಬರ್ ಮಾಡಿದ್ವಿ, ಫೋನ್ ಮಾಡಿದ್ವಿ. ಅವರು ಬಂದರು ಸರ್, ವಿಸಿಟ್ ಮಾಡಿದರು, ಪ್ಲೇಸ್ ನೋಡಿದರು, ಆಮೇಲೆ ಅವ್ರು ಎಷ್ಟು ಕೋಳಿ ಸೆಟ್ ಆಗ್ತಾವ ಅಂತ ನೋಡಿದ್ರು ಸರ್, ಅವರೆಲ್ಲ ಮೆಜರ್ಮೆಂಟ್ ಕೊಟ್ಟರು ಸರ್. ಮೆಜರ್ಮೆಂಟ್ ಕೊಟ್ಟು ಆಮೇಲೆ ಒಂದು ಯೂನಿಟಿಗೆ 100,000 ಕಟ್ಬೇಕಂತ ಸರ್, 185 ಬರ್ತಾರ ಒಂದು ಯೂನಿಟಿಗೆ. ನಮಗೆ 7 ಯೂನಿಟ್ ಮಾಡಂತ ಹೇಳಿದ್ರು ಸರ್. ನಮಗೆ 600,000 ಹಾಕ್ರಿ, 600,000 ಹಾಕಿದರೆ ನಿಮಗೆ ನಾವು ಕೋಳಿ ತಗೊಂಡು ಮೊಟ್ಟೆ ಸಣ್ಣ ಕೋಳಿ ಕೊಡ್ತೀವಿ, ಒಂದು ಕೋಳಿ 55 ರೂಪಾಯಿ ಬೀಳ್ತದೆ, ನಾವೇ ಅದನ್ನು 800 ರೂಪಾಯಿ ಕೋಳಿ ತಗೊಂತೀವಿ, 60 ರೂಪಾಯಿಗೆ ಒಂದು ಎಗ್ ತಾಂತೀವಿ ಅಂತಂದೇಳಿ ಭರವಸೆ ಕೊಟ್ಟು ಆಮೇಲೆ ನಮ್ಮ ಮುಖಾಂತರ ದುಡ್ಡು ಹಾಕ್ಸ್ಕೊಂಡು ಇದು ಮಾಡೋದಕ್ಕಾಗಿ ನಾವು ಇದು ಕೋಳಿ ಫಾರಂ ಮುಂದುವರೆದಿವಿ ಸರ್. ಈ ಮುಂದುವರೆದ ಭಾಗವಾಗಿ ಶೆಡ್ ನಿರ್ಮಾಣ ಮಾಡೋದು, ಮತ್ತು ಅಲ್ಲಿ ನೀರಿನ ವ್ಯವಸ್ಥೆ ಮಾಡೋದು, ಮತ್ತು ಆ ಕೋಳಿಗಳಿಗೆ ಆಹಾರದ ವ್ಯವಸ್ಥೆ, ಇದನ್ನೆಲ್ಲ ಹೇಗೆ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಆಯಿತು? ಅದೆಲ್ಲ ಮತ್ತು ಎಲೆಕ್ಟ್ರಿಷಿಯನ್ ಕರ್ಕೊಂಡು ಎಲ್ಲ ಮಾಡಿದ್ವಿ ಸರ್. ಮೊದಲು ಆಕಳು ಶೆಡ್ ಇತ್ತು ಸರ್, ಅದು ಆಕಳು ಶೆಡ್ಡಿನ ಮತ್ತೆ ಕೆಡುವುದರಿಂದ ಏನು ಉಪಯೋಗಿಲ್ಲ ಅಂತಂದೇಳಿ ಅದನ್ನೇ ಕನ್ವರ್ಷನ್ ಮಾಡ್ಕೊಂಡು ಇದು ಮಾಡಿದ್ವಿ ಸರ್ ಎಲ್ಲ. ಆಮೇಲೆ ಅದನ್ನೇ ಎಲ್ಲ ಡ್ರಿಪ್ ಮುಖಾಂತರ ನೀರು ಮಾಡಿ ಸಿಂಟೆಕ್ಸ್ ಕುಂದಿರಿಸಿ ಆಮೇಲೆ ವೈರಿಂಗ್ ಎಲ್ಲ ಮಾಡಿ ಮತ್ತು ಹನಿ ಮುಖಾಂತರ ನೀರು ಬಿಡಂಗೆ ಮಾಡಿ ಎಲ್ಲ ಇದು ಮಾಡಿದ್ವಿ ಸರ್. ಎಲೆಕ್ಟ್ರಿಷಿಯನ್ ಕರ್ಕೊಂಡು ಎಲ್ಲ ಶ್ರಮ ಪಟ್ಟಿವಿ ಸರ್. ಅದು ಬೇರೆ ಪ್ರದೇಶದಿಂದ ತಂದಂತೆ ಕಡಕನಾಥ ಕೋಳಿ ನಮ್ಮ ಈ ಭಾಗಕ್ಕೆ, ನಮ್ಮ ಈ ಒಂದು ವಾತಾವರಣಕ್ಕೆ ಹೊಂದ್ಕೊಳ್ಳಲಿಕ್ಕೆ ಎಷ್ಟು ದಿನ ಬೇಕಾಯಿತು? ಇವತ್ತಿನ ದಿನಗಳಲ್ಲಿ ಆ ಕಡಕನಾಥ ಕೋಳಿಯ ಒಂದು ಸ್ವರೂಪ ಬೆಳವಣಿಗೆ ಹೇಗಿದೆ? ಫಸ್ಟಿಗೆ ಭಾಳ ಕಷ್ಟ ಆಯ್ತು ಸರ್. ಬಂದರಿಗೆ ನಾವು ತಂದಿದ್ದು ಏಪ್ರಿಲ್ ತಿಂಗಳ ತಂದಿದ್ವಿ ಸರ್. ಭಾಳ ಬಿಸಿಲಿತ್ತು ಸರ್. ಅವಾಗ ಭಾಳ ಬಿಸಿಲಿದ್ದ ನೆಪರ 2,200 ಕೋಳಿ ತಂದಿದ್ವಿ ಸರ್. ನಾವು ಮಲ್ಟಿಲಿಟಿ 2,200 1,200 ಮಲ್ಟಿಲಿಟಿ ಇದೆ ಸರ್, ಡೆತ್ ಆಗ್ಬಿಟ್ಟು ಸರ್. ದಿನ ಹೆಂಗಿಲ್ಲ ಅಂದ್ರೆ ಎವರೇಜ್ 70-80 ತೀರ್ಕೊಂತ ಹೋದ್ರು ಸರ್. ಏಪ್ರಿಲಿಂದ ಮೇ ಜೂನ್ ಯಾವಾಗ ಸ್ವಲ್ಪ ಮಳೆಗೆ ಸ್ಟಾರ್ಟ್ ಆಯ್ತು ಸರ್, ಅವಾಗ ತಂಪು ವಾತಾವರಣ ತಂಪಾದ್ಮೇಲೆ ಅದು ಮಲ್ಟಿಲಿಟಿ ಕಮ್ಮಿ ಆಗ್ತದೆ ಸರ್. ಇವಾಗ ನಮ್ಮ ತಗ ಉಳಿದಿದ್ದು 1,100 ಕೋಳಿ ಉಳಿದು ಸರ್, 1,300 ಕೋಳಿ ಮಲ್ಟಿಲಿಟಿ ಆಗ್ಬಿಟ್ಟಿದೆ ಸರ್. ಇಷ್ಟೆಲ್ಲ ಲಾಸ್ ಆಯಿತು, ಇಷ್ಟೆಲ್ಲ ಇನ್ನೂ ಏನಿಲ್ಲ ಎಂತಿಲ್ಲ, ಇಷ್ಟೆಲ್ಲ ಅನಾಹುತ ಆಗ್ತಾ ಇದೆ ಅಂತೇಳಿ ಒಂದಿಷ್ಟು ಈ ಯೋಚನೆಯನ್ನು ಕೈಬಿಟ್ಟಿದ್ದು, ಅಥವಾ ಆ ಸಂದರ್ಭದಲ್ಲಿ ಹೇಗೆ ಧೈರ್ಯ ತೆಗೆದುಕೊಂಡು ಮತ್ತಷ್ಟು ಇನ್ನೂ ಆದದ್ದಾಗಲಿ ನೋಡೋಣ ಅಂತ ಧೈರ್ಯವನ್ನು ತಂದುಕೊಂಡಿದ್ದು ಹೇಗೆ, ಮತ್ತು ಅದನ್ನು ಎದುರಿಸ್ಲಿಕ್ಕೆ ಸಮರ್ಥವಾಗಿ ಹೇಗೆ ತಾವು ಸಿದ್ಧರಾದ್ರು? ಏನು ಸಮರ್ಥ ಏನಿಲ್ಲ ಸರ್. ಅದನ್ನು 1,200 ಕೋಳಿ ಉಳಿದ್ವಿ ಸರ್. ಅವರು 1,000 ರೂಪಾಯಿಗೆ ಒಂದು ಕೋಳಿ ತಾಂತೀವಿ ಅಂತ ಅಗ್ರಿಮೆಂಟ್ ಮಾಡ್ಕೊಂಡ್ರಿ ಸರ್. ಬಂದು ನೀವು ಮಲ್ಟಿಲಿಟಿ ಆದರೆ ಏನು ಚಿಂತೆ ಮಾಡಬೇಡ್ರಿ, 1,000 ರೂಪಾಯಿಗೆ ಒಂದು ಕೋಳಿ ತಾಂತೀವಿ, ನೀವು ಹಾಕಿರೋದು 600,000, ನಾವು ಕೊಡೋದು 1,00,000, 1,000 ರೂಪಾಯಿಗೆ ಒಂದು ಕೋಳಿ ತಾಂತ ರೂಢಿ 1,200 ಕೋಳಿ ಅದಾವೆ, 1,000 ರೂಪಾಯಿಗೆ ಒಂದು ಅಂದ್ರೆ 1,00,000 ರೂಪಾಯಿ ರೊಕ್ಕ ಆಗ್ತದೆ. 60 ರೂಪಾಯಿಗೆ ಒಂದು ಎಗ್ ತಾಂತೀವಿ, ಅದು ಕಂಟಿನ್ಯೂ 6-7 ತಿಂಗಳಿಗೆ ತತ್ತಿಡತ್ತೆ. 60 ರೂಪಾಯಿಗೆ ಒಂದು ಕೋಳಿ ಅಂತಂದ್ರೂ ಒಂದು ವರ್ಷಕ್ಕೆ 2,25,000 ರೂಪಾಯಿ ಇದಾಗ್ತದೆ. ಹೆಂಗಿದ್ರು ಪ್ರಾಫಿಟ್ ನಿಮಗೆ 600,000 ಉಳಿತೈತೆ ಅಂತ ಹೇಳಿದ್ರು ಸರ್, ಭರವಸೆ ಕೊಟ್ಟರು ಸರ್ ಕಂಪ್ನಿಯವರು. ಹಂಗಾಗಿ ನಾವು ಮಲ್ಟಿಲಿಟಿ ಆದ್ರೂ ಕೂಡ ಹಂಗೆ ಮುಂದುವರೆದಿವಿ ಸರ್. ಅದಕ್ಕಾಗಿ ಫುಡ್ ತನಕ ಅಂತ ಮಾಡಿದ್ವಿ ಸರ್. ನಾಯಕೃತಿಪೆಯವರು, ಈ ಜವಾರಿ ಕೋಳಿ ನಮ್ಮ ಮನೇಲಿರೋ ಬೇರೆ ಬೇರೆ ನಿರುಪಯುಕ್ತ ತ್ಯಾಜ್ಯ ವಸ್ತುಗಳನ್ನು ಆರಿಸ್ಕೊಂಡು ತಿಂದು ಬಿದ್ದ ಆಯ್ದುಕೊಂಡು ತಿಂದ್ಕೊಂಡು ಬದುಕ್ತಾ ಇದ್ವು, ಆದರೆ ಈ ಕಡಕನಾಥ ಕೋಳಿಯ ತಳಿ ಸಂಪೂರ್ಣವಾಗಿ ಬೇರೆ ವಾತಾವರಣದಲ್ಲಿ ಬೆಳೆದಂಥ ಮರಿಗಳು, ಮತ್ತು ಈ ಭಾಗಕ್ಕೆ ಹೊಂದ್ಕೊಳ್ಳಲಿಕ್ಕೆ ಸ್ವಲ್ಪ ಸಮಯವೂ ಕೂಡ ಬೇಕಾಯಿತು. ಆದರೆ ಇವಳಿಗೆ ದಿನನಿತ್ಯ ಆಹಾರವನ್ನು ಕೊಡೋದು, ನೀರನ್ನು ಕುಡಿಕೊಳ್ಳೋಕ್ಕೆ ಅಲ್ಲಿ ನೀರಿನ ವ್ಯವಸ್ಥೆ, ಇದನ್ನೆಲ್ಲ ಹೇಗೆ ಮಾಡ್ತಿರ್ತಾವೆ? ದಿನ ಮತ್ತು ಒಂದು ಚೀಲ ಒಂದು 50 ಕೆಜಿ ಇದು ಫೀಡ್ ಹೋತದೆ ಸರ್. ಆಮೇಲೆ ಸಜ್ಜೆ ತಂದು ಹಾಕಿವಿ ಸರ್, ಮತ್ತು ಆಮೇಲೆ ಸ್ಟೋರಿಂದ ಅಕ್ಕಿ ತಂದು ಹಾಕಿದ್ವಿ, ಆಮೇಲೆ ಪ್ರತಿಯೊಂದು ಯಾವುದನ್ನ ಮತ್ತು ಬಾಳೆಕಾಯಿ ಸಣ್ಣ ಕುಟ್ಟಿ ಹಾಕಿದ್ವಿ ಸರ್. ಮತ್ತು ರೊಕ್ಕ ಕಮ್ಮಿ ಆದಂಗಲ್ಲ, ಅವರು ಫೀಡ್ ಕೂಡ ನಿಲ್ಲಿಸ್ಬಿಟ್ರೆ ಸರ್. ನಿಲ್ಲಿಸ್ಮೇಲೆ ಬಾಳೆಕಾಯಿ ಮತ್ತು ಬಾಳೆಕಾಯಿ ಗೆಜ್ಜೆ ಅಂತವೆಲ್ಲ ತಗೊಂಬಂದು ಸಣ್ಣ ಕಡಿದು, ಆಮೇಲೆ ತರಕಾರಿ ಉಳಿದು ತರಕಾರಿ ತಗೊಂಬಂದು ಮಾರ್ಕೆಟಿಗೆ ಹೋಗಿ ಅದನ್ನು ಕಡಿದು ನಮ್ಮ ಖರ್ಚು ಉಳಿಸ್ಕೋಬೇಕಂತಂದೇಳಿ ಅದೆಲ್ಲ ಪ್ರಯತ್ನ ಮಾಡಿದ್ವಿ ಸರ್. ಹಂಗಾಗಿ ಸ್ವಲ್ಪ ನಮಗೆ ಖರ್ಚು ಕಮ್ಮಿ ಆಗ್ತದೆ ಸರ್. ಈ ಬೇಕಾದಂಥ ಆಹಾರನ ಚೀಲಗಟ್ಟಲೆ ತಂದಾಕಬೇಕು, ಅದು ಬೇರೆ ಊರಿನಿಂದ ಅಂತ ಹೇಳಿದ್ರೆ, ಯಾಕೆ ಈ ನಮ್ಮ ಭಾಗದಲ್ಲಿ ಸಿಗುವಂಥ ಕಾಳುಗಳನ್ನು ತಿನ್ನಲಿಕ್ಕೆ ಆ ಕೋಳಿಗಳು ಅಷ್ಟೊಂದು ಇದಿಲ್ವಾ, ಅಥವಾ ಹೇಗೆ ಇದರ ಒಂದು ಬೆಳವಣಿಗೆಯ ಹಂತ? ಇಲ್ಲ ಸರ್, ಬೇಡ ತಿಂದರೆ ಅವು ಬೆಳವಣಿಗೆ ಕುಂಠಿತ ಆಗ್ಬಿಡ್ತಾರೆ ಸರ್. ಅವ್ರು ಏನು ಚೂಸ್ ಮಾಡಿರ್ತಾರೆ ಸರ್, ಅದನ್ನೇ ಹಾಕ್ಬೇಕಂತಂದೇಳಿ ಅಗ್ರಿಮೆಂಟ್ ಇತ್ತು ಸರ್. ಅವರು ಸ್ಟಾಪ್ ಮಾಡಿಬಿಟ್ರೆ ಸರ್, ಅದನ್ನೇ ಚೀಲ ತಗೊಂಡು ಹೋಗಿ ನಾವು ಹುಬ್ಳಿಗೆ ಹೋಗಿ ನಾವು ಹೋಗಿ ಮತ್ತು ಒಂದು 100 ಚೀಲ ಪರ್ಚೇಸ್ ಮಾಡ್ಕೊಂಡು ಒಂದು 4-5 ಮಂದಿ ಸೇರ್ಕೊಂಡು ನಮ್ಮ ರೈತರೆಲ್ಲ ಸೇರ್ಕೊಂಡು ನಾವು ಹಾಕಿದಾರೆಲ್ಲ ಹೋಗಿ ಪರ್ಚೇಸ್ ಮಾಡ್ಕೊಂಡು 100 ಚೀಲ ತೆಲಿಗೆ ಒಂದು ಸ್ವಲ್ಪ ರೊಕ್ಕ ಹಾಕಿ ತಮ್ಮಂದು ನಾವೇ ಅದನ್ನೇ ಹಾಕಿದ್ವಿ ಸರ್. ನಮ್ಮ ಹೇಗೆ ತೆನೆ ಸರ್ ಹಾಕಿದ್ವಿ ಸರ್, ಅದು ಎಲ್ಲಿವರೆಗೆ ಆಗ್ತದೆ ಹಾಕಿದ್ವಿ ಸರ್. ಆಮೇಲೆ ಮುಂದೆ ನಿಂತಿದ್ದು ಮತ್ತು ಆಮೇಲೆ ಸಜ್ಜೆ ಆಮೇಲೆ ಇವು ಅಕ್ಕಿ ಆಮೇಲೆ ಇವು ತರಕಾರಿಗಳು ಮಾರ್ಕೆಟಿಗೆ ಹೋಗಿ ನಾನು ಗಾಡಿ ಮೇಲೆ ಹೋಗಿ ಅವೆಲ್ಲ ವಿದ್ಯುತ್ ಬದ್ದಿದ್ದೆಲ್ಲ ಬಳ್ಕೊಂಬಂದು ಎಲ್ಲ ಹಾಕ್ಕೊಂಡು ಮತ್ತು ಸಣ್ಣ ಕಡ್ದಾಕಿ ಇದು ಮಾಡಕತ್ತೀವಿ ಸರ್. ಅವರು ಸ್ಟಾಪ್ ಮಾಡಿದ್ಮೇಲೆ ನಾವು ಅದೆಲ್ಲ ಕೆಲಸ ಮುಂದೆ ಕೆಲಸ ಮಾಡಿದ್ವಿ ಸರ್. ಇಷ್ಟೆಲ್ಲ ಸಕಾಲಕ್ಕೆ ಕಾಳನ್ನು ನೀರಿನ ವ್ಯವಸ್ಥೆ ಎಲ್ಲ ಮಾಡಿ ಆದ ನಂತರ ಯಾವುದೇ ಒಂದು ಸಸಿ ಇರ್ಬೋದು ಅಥವಾ ಪ್ರಾಣಿ ಇರ್ಬೋದು ಪಕ್ಷಿಗಳಿರ್ಬೋದು ರೋಗಗಳು ಬರೋ ಸಹಜ, ಅಂಥ ಒಂದು ರೋಗಗಳು ಈ ಕಡಕನಾಥ ಕೋಳಿಯ ತಳಿಗೆ ಬಂದಿದ್ದು ಉದಾಹರಣೆ ಅಥವಾ ಬಂದಂಥ ಸಂದರ್ಭದಲ್ಲಿ ಏನು ಮಾಡಿದ್ರಿ ತಾವು? ಬಂದಿತ್ತು ಸರ್, ಬಂದಿತ್ತು, ಭಾಳ ಬಂದಿತ್ತು ಸರ್. ಇವು ಕಣ್ಣು ಬ್ಲ್ಯಾಕ್ ಆಗ್ತವೆ ಸರ್, ಅವಕ್ಕೆ ಇಂಜೆಕ್ಷನ್ ಹಾಕ್ಸ್ತೀವಿ ಸರ್. ಪ್ರತಿಯೊಂದು ಅದು 24 ಡೇಸಿಗೆ ಒಂದು ಇಂಜೆಕ್ಷನ್ ಹಾಕ್ಸ್ಬೇಕು ಸರ್. ಒಟ್ಟು 3 ತಿಂಗಳಿಗೆ 3 ಇಂಜೆಕ್ಷನ್ ಮಾಡ್ತೀವಿ ಸರ್. 3 ಇಂಜೆಕ್ಷನ್ ಆಮೇಲೆ ಕಣ್ಣಲ್ಲಿ ಡ್ರಾಪ್ ಹಾಕ್ಬೇಕು ಸರ್. ಅವ್ರು ಪ್ರತಿಯೊಂದು ಕೋಳಿನ ಇಟ್ಕೊಂಡು ಡ್ರಾಪ್ ಹಾಕ್ಸಿದ್ವಿ ಸರ್. ಅದಕ್ಕಾಗಿ ಡಾಕ್ಟರ್ ಇರ್ತಾರೆ ಸರ್, ಅವರು ವೆಟರ್ನರಿ ಡಾಕ್ಟರ್ನ ಕರ್ಕೊಂಬಂದು ಅದಕ್ಕೊಂದು ಹಾಕ್ಸಿದ್ ಸರ್. ಅವಾಗ ಒಂದು ಎರಡು ಸಲಂದೆ ಆಗಿತ್ತು ಸರ್ ಅದ್ರಂಗೆ, ಮತ್ತು ಆಮೇಲೆ ಅವರು ಡಾಕ್ಟರು ಇಂಜೆಕ್ಷನ್ನು ಡ್ರಾಪ್ ಆಗಿದ್ಮೇಲೆ ಎಲ್ಲ ಕ್ಯೂರ್ ಆದವು ಸರ್. ಇಷ್ಟೆಲ್ಲ ಆದ ನಂತರ ಎಷ್ಟು ದಿನಕ್ಕೂ ಮೊಟ್ಟೆ ಇಡ್ಲಿಕ್ಕೆ ಪ್ರಾರಂಭ ಮಾಡಿದ್ವು ಮರಿಗಳು, ಮತ್ತು ಸರಾಸರಿಯಾಗಿ ಒಂದು ಬಾರಿ ಮೊಟ್ಟೆ ಇಡ್ಲಿಕ್ಕೆ ಶುರು ಮಾಡಿದ್ರೆ ಎಷ್ಟು ದಿನಗಳವರೆಗೆ ನಿರಂತರವಾಗಿ ಮೊಟ್ಟೆ ಇಡುತ್ತೆ ಈ ಕಡಕನಾಥ ಕೋಳಿ? ಸ್ಟಾರ್ಟ್ ಆಗಿದ್ದು ಐದೂವರೆ ತಿಂಗಳು ಸ್ಟಾರ್ಟ್ ಆಯ್ತು ಸರ್ ಎಗ್ಗಿಡಕ್ಕೆ. ಆಮೇಲೆ ಸರಾಸರಿ ಅಂತಂದರೆ ಆರು ತಿಂಗಳವರೆಗೆ ಇಡ್ದ ಸರ್ ಒಂದು ಯಾಟೆ ಸರ್, ಒಂದು ಯಾಟೆ ಆರು ತಿಂಗಳವರೆಗೆ ನಿರಂತರವಾಗಿ ಇಡ್ತದೆ ಸರ್. ಈ ರೀತಿ ನಿರಂತರವಾಗಿ ಇಟ್ಟಂಥ ಮೊಟ್ಟೆಗಳನ್ನು ಸಂಗ್ರಹಣೆ ಮಾಡೋದು, ಮಾರುಕಟ್ಟೆ ವ್ಯವಸ್ಥೆಯನ್ನು ಮಾಡೋದು, ಮಾರಾಟ ಮಾಡುವಂಥದ್ದು ಹೇಗೆ ಅದನ್ನು ನಿರ್ವಹಿಸ್ತಾರೆ? ಮಾರ್ಕೆಟ್ ಅವರೇ ತಾಂತೀವಿ ಅಂತ ಅಗ್ರಿಮೆಂಟ್ ಆಯ್ತು ಸರ್ ಕಂಪ್ನಿ. ಅವು ಮೊಟ್ಟೆನ ಒಂದು ವಾರ ವೀಕ್ಲಿ ತಾಂತಾರೆ ಸರ್. ಅವರು ಮೊಟ್ಟೆ ಎಲ್ಲ ಒಂದು ಟ್ರೈ ಬಾಕ್ಸ್ನಲ್ಲಿ ಹಾಕಿ ಇಟ್ಟರೆ ಅವ್ರು ಬಂದು ಗಾಡಿಯಲ್ಲ ಶೇಖರಣೆ ಮಾಡಿ ತಗೊಂಡೋಗ್ತೀವಿ ಸರ್. ಅದು ಎಷ್ಟು ಅಮೌಂಟ್ ಆಗತ್ತೆ ಒಂದು ವಾರದಾಗ ಚೆಕ್ ಆಗ್ತಿದ್ದಾರೆ ಸರ್. ಇಷ್ಟೆಲ್ಲ ಒಂದು ನಿರ್ವಹಣೆ ಮಾಡಲಿಕ್ಕೆ ಸಾಮಾನ್ಯವಾಗಿ ಒಂದು ಬಾರಿ ಕಡಕನಾಥ ಕೋಳಿಯ ತಳಿಯನ್ನು ತರಬೇಕಾದ್ರೆ ಸಾಮೂಹಿಕವಾಗಿ ಒಂದು ಯೂನಿಟ್ಗೆ ಎಷ್ಟು ಕೋಳಿಗಳು ಬರ್ತವೆ, ಮತ್ತು ಖರ್ಚು ವೆಚ್ಚಗಳು ಎಷ್ಟು ತಗಲುತ್ತೆ? ಒಂದು ಯೂನಿಟ್ಗೆ 220 ಕೋಳಿ ಬರ್ತವೆ ಸರ್. ಒಂದು ಯೂನಿಟ್ಗೆ 120 ಕೋಳಿ ಬಂದರೆ 100,000 ಹಾಕ್ಬೇಕು ಸರ್. ನಾವು 6 ಯೂನಿಟ್ ಮಾಡಿದ್ದೀವಿ ಸರ್, 600,000 ಹಾಕಿದ್ದೀವಿ ಸರ್. ಆಮೇಲೆ ಶೆಡ್ಡು ಗಿಡ್ಡು ನಮ್ಮದೇ ಆಲ್ರೆಡಿ ಇತ್ತು ಸರ್. ಆಲ್ರೆಡಿ ಮತ್ತೆ ಶೆಡ್ಡು ಹೊಸ್ದಾಗಿ ಶೆಡ್ಡು ಮಾಡ್ಕೋಬೇಕಂದ್ರೆ ಅದು 400,000 ಸರ್. 6 ಯೂನಿಟ್ ಕೋಳಿ ಮಾಡ್ಬೇಕಂದ್ರೆ 600,000, 400,000 ಪ್ಲಸ್ 600,000 ಸರ್, 1,000,000. ಇವೆಲ್ಲ ಮತ್ತು ನೀರಿಂದು ಆಮೇಲೆ ಟ್ರಿಪ್ಪಿಂದು ಎಲ್ಲ ಮಾಡ್ಕೋಬೇಕು, ಅವು 2,00,000 ಸರ್. 12,00,000 ಬೇಕು ನೋಡಿ ಸರ್ ಹೊಸ್ದಾಗಿ ಮಾಡ್ಬೇಕಂದ್ರೆ 6 ಯೂನಿಟಿಗೆ ಸರ್. ಈ 6 ಯೂನಿಟಿಗೆ ತಗಲಿದಂಥ ಖರ್ಚು ವೆಚ್ಚ ಎಲ್ಲ ತೆಗೆದು ಆದ ನಂತರ ಉಳಿಯೋದಂಥ ಒಂದು ಆದಾಯ? ಅದೇ ನಿರೀಕ್ಷೆ ಮಾಡ್ತಾ ಇದೀವಿ ಸರ್, ಉಳಿಬೋದು ಎಷ್ಟು ಉಳಿತೈತೆ ಅಂತ ನಿರೀಕ್ಷೆ ಮಾಡ್ತಾ ಇದ್ದೀವಿ, ನಿರೀಕ್ಷೆಯಲ್ಲಿ ಇದೀವಿ ಸರ್. ನಾವು ಕಂಪ್ನಿ ಬಂದು ಎಷ್ಟಕ್ಕೆ ತಗೊಂಡೋಗ್ತದೆ, ಎಷ್ಟಕ್ಕಿಲ್ಲ ಕೋಳಿನ, ಮುಂದೆ ಅದ್ರ ಮೇಲೆ ನಮಗೆ ತತ್ತಿಗೆ ಎಷ್ಟು ಬೆಲೆ ಕೊಡ್ತಾರೆ, ಆಮೇಲೆ ಕೋಳಿ ಅವರು 100 ಅಂತ ಹೇಳ್ಯಾರ ಸರ್, ಅವರು 100 ಕೋಳಿ ಹೋದರೆ ಎಷ್ಟು ಉಳಿತೈತೆ ಅಂತ ಆಮೇಲೆ ಮುಂದೆ ಲೆಕ್ಕ ಹಾಕ್ತೀವಿ ಸರ್, ನಿರೀಕ್ಷೆಯಲ್ಲಿ ಇದೀವಿ ಸರ್ ಲಾಭ ನಷ್ಟ. ನಾಯಕರ ತಿಪ್ಪಯ್ಯ ಅವರ, ಈ ಕೋಳಿ ಸಾಕಾಣಿಕೆ ಹೊರತುಪಡಿಸಿ ಮತ್ತೆ ಇನ್ನೇನನ್ನು ಮಾಡ್ತೀರಿ ತಾವು? ಮೆಣಸಿನ್ಕಾಯಿ ಬೆಳಿತೀವಿ ಸರ್, ಮೆಣಸಿನ್ಕಾಯಿ ಬೆಳೆ ಒಂದು 3 ವರ್ಷದಿಂದ ಮೆಣಸಿನ್ಕಾಯಿ ಮಾಡ್ತೀವಿ ಸರ್. ಒಂದು ವರ್ಷ ದೊಡ್ಡ ಮಟ್ಟದ ಬೆಳೆದಿವಿ ಸರ್, ಎಕರೆಗೆ 25 ಕ್ವಿಂಟಲ್ವರೆಗೆ 30 ಕ್ವಿಂಟಲ್ ಬೆಳೆದಿವಿ ಸರ್. ಮತ್ತು 2 ವರ್ಷ ಇಟ್ಟಿವಿ ಸರ್, ಅದು ಲಾಸ್ ಆಗ್ತಿವಿ ಸರ್. ಮತ್ತು ಅದು ಮೆಣಸಿನ್ಕಾಯಿ ಬಿಟ್ಟಿವಿ ಸರ್, ಇವು ಮೆಕ್ಕೆಜೋಳ ಇಟ್ಟಿವಿ ಅಷ್ಟೇ ಸರ್. ಮತ್ತು ಅದು ಉಪಕಸವಾಗಿ ಮೆಣಸಿನ್ಕಾಯಿ ಒಳಗೆ ಇತ್ತು ಸರ್, ಒಳಗಡೆ ಮಾಡ್ಕೊಂಡು ಹೋಗ್ತೀವಿ ಸರ್. ಈ ರಕ್ಷಣೆಗಾಗಿ ಶೆಡ್ಡಿನ ವ್ಯವಸ್ಥೆ ಇದನ್ನೆಲ್ಲ ಮಾಡಿದರೆ ಇದೇನು ಹೊಲದಲ್ಲಿ ಮಾಡಿದ್ದೀರೋ ಅಥವಾ ತಮ್ಮ ಒಂದು ಸುತ್ತಮುತ್ತಲ ಒಂದು ಮನೆ ಸುತ್ತಮುತ್ತಲ ಎಲ್ಲಾದರೂ ಮಾಡಿದ್ರು? ಹೊಲ ಲೀಸ್ ತಗೊಂಡು ಶೆಡ್ ಹಾಕ್ಸಿರ ಸರ್. ಊರು ಹೊರಗೆ ಮಾಡಿರಿ ಸರ್, ಊರು ಒಳಗೆ ಮಾಡೋಕ್ಕೆ ಅಲೋವ್ ಇಲ್ಲ ಸರ್, ಯಾಕಂದ್ರೆ ಸ್ಮೆಲ್ ಬರ್ತದೆ ಸರ್ ಅದು. ಹಂಗಾಗಿ ಊರು ಹೊರಗೇನೆ ಮಾಡ್ಬೇಕು ಸರ್ ಕೋಳಿ ಫಾರ್ಮ್. ಈ ಕೋಳಿಯಿಂದ ಬಂದಂಥ ತ್ಯಾಜ್ಯ ಅದನ್ನು ಈ ಕೋಳಿ ಗೊಬ್ಬರವನ್ನಾಗಿ ಕೂಡ ಇತ್ತೀಚೆಗೆ ನಾವು ಬೇರೆ ಬೇರೆ ರೈತರು ಬಳಕೆ ಮಾಡ್ತಾ ಇರುವಂಥದ್ದು, ಮತ್ತು ಒಂದು ಉತ್ತಮ ಗೊಬ್ಬರ ಅಂತ ಕೂಡ ಅದು ವೈಜ್ಞಾನಿಕವಾಗಿ ದೃಢಪಟ್ಟಿದೆ ಅಂತ ಕೂಡ ಕೇಳ್ಪಟ್ವಿ. ಆದರೆ ಅದೊಂದು ತ್ಯಾಜ್ಯವನ್ನು ಏನು ಮಾಡ್ತಿರ್ತಾವೆ? ತ್ಯಾಜ್ಯ ಭಾಳ ಒಳ್ಳೆ ಗೊಬ್ಬರ ಸರ್ ಅದು. ಇದು ಎಂಡೆ ಗೊಬ್ಬರಕ್ಕಿಂತ 5% ಸರ್ ಅದು. ನಾವು ಮೆಟ್ ತೋರಿಸಿವಲ್ಲ ಸರ್, ಸಂಸ್ಕರಣೆ ಮಾಡಿ ನಾ ಲ್ಯಾಬಿಗೆಲ್ಲ ಕಳಿಸಿ ಸರ್. 5% ಅತ್ಯುತ್ತಮ ಅಂತ ಸರ್ ಅದು. ನಾವು ನಮ್ಮ ಒಳಗುಳಿಗೆ ಹಾಕಿಂಡಿ ಸರ್, ನಮ್ಮ ಗದ್ದೆಗಳಿಗೆ ಹಾಕಿಂಡಿವಿ. ಅದು ಎಲ್ಲೆಲ್ಲಿ ಗೊಬ್ಬರ ಹಾಕಿವಿ ಸರ್, ಅಲ್ಲೆಲ್ಲ ಸೊಂಪಾಗಿ ಬೆಳೆದ ಸರ್ ಬೆಳೆ. ಭಾಳವಾಗಿ ಗೊಬ್ಬರ ಎಂಡೆ ಗೊಬ್ಬರಕ್ಕಿಂತ ಬೇಸ್ಟ್ ಬರ್ತದೆ ಸರ್ ಅದು. ಇವಾಗ ಭಾಳ ಬೇಡಿಕೆ ಸರ್ ಅದಕ್ಕೆ, ಇದಕ್ಕೆ ತ್ಯಾಜ್ಯಕ್ಕೆ ಕೋಳಿ ಇದಕ್ಕೆ. ಕೋಳಿ ಸಾಕಾಣಿಕೆಯಿಂದ ತ್ಯಾಜ್ಯಕ್ಕೂ ಕೂಡ ಬೇಡಿಕೆ ಇದೆ, ಜೊತೆಗೆ ಕೋಳಿ ಮರಿಗೂ ಕೂಡ ಬೇಡಿಕೆ ಇದೆ, ಮಾಂಸಕ್ಕಾಗಿ ಕೂಡ ಬೇಡಿಕೆ ಇದೆ. ಇನ್ನು ಮೊಟ್ಟೆಗಾಗಿ ಸಾಕಾಣಿಕೆ ಮಾಡಿದ್ರು ಅಥವಾ ಹೇಗಂತ? ಮೊಟ್ಟೆಗಾಗಿ ಮತ್ತು ಮಾಂಸಕ್ಕಾಗಿ ಎಲ್ಲದಕ್ಕೆ ಸಾಕಾಣಿಕೆ ಮಾಡೋದು ಸರ್. ಒಟ್ಟು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಕ್ಕಾಗಿ ಮಾಡಿದೆ ಸರ್ ಕೋಳಿ ಸಾಕಾಣಿಕೆಯಾಗಿ. ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಬೇಕು, ಕಷ್ಟ ಅದಾವ ಮನೆಗೆ, ಮುಂದೆ ಏನೋ ಒಂದು ಪ್ರಗತಿ ಸಾಧಿಸ್ಬೇಕಂತಂದೇಳಿ ಮುಂದೆ ಅದನ್ನಾಗಿ ಕೋಳಿ ಫಾರಂ ಮಾಡಿದೆ ಸರ್. ಸರಾಗವಾಗಿ ಈ ಕೋಳಿಯ ಮೊದಲೇ ಬಾರಿ ತಂದಂಥ ಒಂದು ಯೂನಿಟ್ನ ಮರಿ ಎಲ್ಲವೂ ಕೂಡ ಸುಲಲಿತವಾಗಿ ಸಾಂಗೋಪವಾಗಿ ಬೆಳೆದು ಎಲ್ಲವೂ ಕೂಡ ಸಕಾರಾತ್ಮಕವಾಗಿ ಆರೋಗ್ಯಯುತವಾಗಿದ್ದಂಥ ಒಟ್ಟು ಯೂನಿಟ್ನಿಂದ ಎಷ್ಟು ಆದಾಯ ಬರ್ಬೋದು ಅಂತ ಏನಾದರೂ ತಾವು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯತೆ ಇದೆಯಾ? ನಿರೀಕ್ಷೆ ಇದೆ ಸರ್. ಇನ್ನು ಲಾಭ ನಷ್ಟ ನೋಡ್ಬೇಕು ಸರ್. ಇವಾಗ ನಿರೀಕ್ಷೆಯಲ್ಲಿ ಇದೀವಿ ಸರ್. ಇವಾಗ ಲಾಸ್ಟ್ ಸ್ಟೇಜಿಗೆ ಬಂದಿವಿ ಸರ್ ನಾವು. ಅದು ಮಾರ್ಕೆಟಿಂಗ್ ಆದಮೇಲೆ ನಮಗೆ ನಮ್ಮ ನಿರೀಕ್ಷೆ ಲಾಭ ನಷ್ಟ ಅಂತ ಗೊತ್ತಾಗ್ತದೆ ಸರ್. ಇನ್ನೊಂದು 2 ಮಂತ್ಸ್ನೇ ಗೊತ್ತಾಗ್ತದೆ ಸರ್ ಅದು ಏನಂಬದು. ನಾವೆಲ್ಲ ನಾವು ಹಾಕಿದ್ದು ಖರ್ಚು ಆಮೇಲೆ ವೆಚ್ಚ ಆಮೇಲೆ ಬಂದು ಲಾಭನ ಅವರು ಎಲ್ಲ ತಗೊಂಡು ಅಗ್ರಿಮೆಂಟ್ ಆಗಿದ ಪ್ರಕಾರ ತಗೊಂಡೋಗಿದ್ರೆ ನಮ್ಗೆ ಲಾಭ ನಷ್ಟ ನಾವು ಇನ್ನೊಂದು 2 ಮಂತ್ಸ್ ಮೇಲೆ ಗೊತ್ತಾಗ್ತದೆ ಸರ್ ಅದು. ಅದೆಷ್ಟೋ ರೈತರು ತಮ್ಮ ಥರ ಈ ಕಡಕನಾಥ ಕೋಳಿ ಸಾಕಾಣಿಕೆಯನ್ನು ಮಾಡಬೇಕು ಮತ್ತು ಇದರಿಂದ ಒಂದು ಉತ್ತಮವಾದ ಆದಾಯವನ್ನು ಜೀವನವನ್ನು ಕಟ್ಕೊಳ್ಬಹುದು ಅಂಥೇಳಿ ಮಾಹಿತಿಯನ್ನು ಪಡೆದುಕೊಳ್ಳುವಂಥ ರೈತರು ತಮ್ಮನ್ನು ಸಂಪರ್ಕ ಮಾಡಲಿಕ್ಕೆ ಏನಾದರೂ ಕರೆ ಮಾಡಲಿಕ್ಕೆ ಏನಾದರೂ ಮೊಬೈಲ್ ಸಂಖ್ಯೆ ಹೇಳ್ತೀರಾ? ಹೇಳ್ತೀನಿ ಸರ್. 9916167595 ಸರ್. ಇದನ್ನ ಮಾಡ್ಬೇಕಂದ್ರೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಎಲ್ಲ ತಲ್ಲಿ ಹೋಗಿ ಶೆಡ್ಗಳಿಗೆ ವಿಸಿಟ್ ಮಾಡಿ ಪ್ರತಿಯೊಬ್ಬರನ್ನ ಮಾಹಿತಿ ತಿಳ್ಕೊಂಡು ಮೊಬೈಲ್ ನೋಡಿದೆ ಮತ್ತು ಅಲ್ಲಿ ನೋಡಿದೆ ಪೇಪರ್ ನೋಡಿದೆ ಅಂತಲ್ಲ ಸರ್. ನಮ್ಮಂಥ ಅನುಭವಸ್ಥ ರೈತರ ತಕ ಬಂದು ಫೋನ್ ಮುಖಾಂತರ ಅಲ್ದ್ರೆ ನಮ್ಮ ವಿಸಿಟ್ ನಮ್ಮ ಪ್ಲೇಸಿಗೆ ಬಂದು ನಮ್ಮನ್ನು ನೋಡಿ ನಮ್ಮ ಜಾಗ ನೋಡಿ ನಮ್ಮಲ್ಲಂತ ಇನ್ನೊಂದು 1-3 ಕೇಳಿ ಮಾಡ್ಬೇಕಂತ ಅವ್ರಿಗೆ ಕಲಕಳಿಯಿಂದ ಮನವಿ ಮಾಡ್ಕೊಂತ ಸರ್. ಯಾವುದೋ ದುಡುಗ್ನ ನಿರ್ಧಾರ ತಗೋಬಾರ್ದು ಅಂತ ಹೇಳಕತ್ತೀನಿ ಸರ್. ಯಾವುದೋ ಕಂಪ್ನಿ ಬಂತು ಅವ್ರಿಗೆ ಬಂದರು, ಅವ್ರದ್ದು 10 ಲಕ್ಷ ಕೊಡ್ತಾರ, 20 ಲಕ್ಷ ಕೊಡ್ತಾರ, ಒಂದು ಕೋಳಿ ಅಂಡ 100 ರೂಪಾಯಿಗೆ ತಾಂತಾರ, ಆಮೇಲೆ ಒಂದು ಎಗ್ ಎಪ್ಪತ್ತು ರೂಪಾಯಿ ಕೊಡ್ತಾರ ಅಂತಂದೇಳಿ ಒಂದು ಮಾತಿಗೆ ಮಳ್ಳು ಹೋಗ್ಬಾರ್ದು ಸರ್. ರೈತರು ಯಾರಾಗಲಿ ನನ್ನಂತರ ಇನ್ನೊಬ್ಬರಾಗಲಿ, ನಾವು ನಮ್ಮ ತಕ್ಕ ಬಂದು ಇನ್ನೊಬ್ಬರಾಗಲಿ ನನ್ನಾಗಲಿ ಇನ್ನೊಬ್ಬರಾಗಲಿ ಕಂಡು ಒಂದು 4-5 ಶೆಡ್ಡನ್ನು ತಿರುಗಾಡಿ ಮುಂದೆ ಬರಬೇಕಂತ ಈಗ ಕೇಳ್ಕೊಂಡು ಸರ್. ಅವ್ರ ಜನರನ್ನ ಯಾರಾಗಲಿ ಮಾಡೋರು ಮುಂದೆ ಇದ್ದರೆ ಸರ್ ದಡಗ್ನೆ ಇದನ್ನು ಡಿಸಿಷನ್ ತಗೋಬಾರ್ದು ಅಂತ ಹೇಳಿ. ನಮ್ಮ ಅನುಭವ ತಿಳ್ಕೊಂಡ ಮೇಲೆ ನಮ್ಮ ಯಾರ್ಯಾರು ನಾವು ಎಲ್ಲಿ ಶೆಡ್ ಹಾಕ್ಯಾರ ರಾಮಸರ್ ಕ್ಷೇತ್ರದಾಗ, ಆಮೇಲೆ ಬಳ್ಳಾರಿ ಕ್ಷೇತ್ರದಾಗಲಿ, ಎಲ್ಲೇ ಆಗಲಿ ಸಿರುಗುಪ್ಪದಾಗಲಿ, ಎಲ್ಲೇ ಹೋಗಿ ಪ್ರತಿಯೊಬ್ಬರನ್ನು ವಿಸಿಟ್ ಮಾಡಿ ಯಾರು ಕಂಪ್ನಿಯವ್ರು ತಗೊಂತಾರ, ಎಷ್ಟಕ್ಕೆ ತಗೊಂತಾರ, ಮೊಟ್ಟೆ ಎಷ್ಟಕ್ಕೆ ಕೋಳಿ ಹೋಗ್ತತೆ, ರೇಟ್ ಹೋಗ್ತತೆ ಅಂತ ತಿಳ್ಕೊಂಡು ಹೆಜ್ಜೆ ಇಡ್ಬೇಕಂತ ಹೇಳ್ತೀನಿ ಸರ್. ದುಡುಗ್ನ ನಿರ್ಧಾರ ತಗೊಂಬೋದು ಒಳ್ಳೇದಲ್ಲ ಸರ್. ಆಯಿತು, ನಾಯಕರ ತಿಪ್ಪಯ್ಯ ಅವರು ಇದುವರೆಗೆ ತಮ್ಮ ಕೃಷಿ ಜೀವನದಲ್ಲಿ ಕಡಕನಾಥ ಕೋಳಿ ಸಾಕಾಣಿಕೆಯ ಅನುಭವಗಳು ಮತ್ತು ಇದರಿಂದ ಏನೆಲ್ಲ ಪರಿಣಾಮಗಳು ಪ್ರಭಾವ ನಮ್ಮ ಕೃಷಿ ಜೀವನದ ಮೇಲೆ ಬೀರಬಹುದು ಅನ್ನೋದ್ರ ಬಗ್ಗೆ ತಮ್ಮ ಅನುಭವದ ನುಡಿಗಳನ್ನು ನಮ್ಮ ಎಲ್ಲ ರೈತರೊಂದಿಗೆ ತಾವು ಹಂಚಿಕೊಂಡಿದ್ದೀರಿ. ನಮ್ಮ ಎಲ್ಲ ರೈತ ಬಾಂಧವರ ಪರವಾಗಿ ತಮ್ಮ ಮುಂದಿನ ದಿನಗಳು ಈ ಕಡಕನಾಥ ಕೋಳಿಯ ಒಂದು ಸಾಕಾಣಿಕೆಯಿಂದ ಹೆಚ್ಚಿನ ಇಳುವರಿ, ಹೆಚ್ಚಿನ ಒಂದು ಆದಾಯವನ್ನು ತಂದುಕೊಡುವಂಥ ಒಂದು ದಿನಗಳು ನಿಮ್ಮವಾಗಲಿ ಅನ್ನುವಂಥ ಎಲ್ಲ ರೈತ ಬಾಂಧವರ ಆಶಯದೊಂದಿಗೆ ತಮಗೆ ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು ಸರ್. ಕಡಕನಾಥ ಕೋಳಿ ಸಾಕಾಣಿಕೆ ಅನುಭವ ಕುರಿತು ಶ್ರೀ ನಾಯಕರ ತಿಪ್ಪಯ್ಯ ಅವರೊಂದಿಗೆ ಸಂದರ್ಶನವನ್ನು ಈವರೆಗೆ ಕೇಳಿದಿರಿ. ಸಂದರ್ಶನವನ್ನು ನಡೆಸಿಕೊಟ್ಟವರು ಬಿ ಪ್ರಸಾದ್. अरे सुन तो, मुझे क्या सुनाना चाहते हो? जो सुनाओ मेरी सौतन को. किसको? अरे वही तुम्हारा मोबाइल फोन जिससे सुबह शाम दिन रात चिपके रहते थे और कहते थे किसान कॉल सेंटर से बातें हो रही हैं. अच्छा ये बात है. हाँ क्यों, क्या हुआ, अब बात नहीं होती क्या? अब तो झट से बात हो जाती है. ऐसा क्या? हाँ, अब तो ज्यादा लाइनें और खास तकनीक के कारण खेती के माहिरों से तुरंत बात हो जाती है. और अगर कभी लाइन व्यस्त हो तो अपनी समस्या फोन पर रिकॉर्ड करा दो, वहाँ से फोन आ जाता है और समस्या की हल्का मैसेज भी आ जाता है. ये देखो आ गया. अरे वाह, इसका मतलब इंतजार की घड़ी अब खत्म. हाँ, तभी मैं सोचूं कि आजकल मुझ पर इतना प्यार क्यों आ रहा है. कृषि संबंधी समस्याओं का अपनी भाषा में तुरंत हल पाने के लिए पूरे भारत में किसी भी फोन से हेल्पलाइन नंबर पर संपर्क करें. किसानों का दोस्त किसान कॉल सेंटर. अरे अरे अरे, क्या कर रहा है? इधर इधर इधर, हम बोल रहे हैं तेरे बीजू का. पुतला बोल रहे? पक्षियों से तो हम खेत को बचा लेते हैं, पर इन घातक रसायनों से कैसे बचाएं? मतलब? देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है. और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था, पूछना अपने बड़े बुजुर्गों से कैसे फसल लहलहाती थी, शुद्धता झलकती थी, माटी भी तंदुरुस्त और लोग भी. अरे पहली वाली बात कहाँ, पर हम तो सभी डाले हैं. सब नहीं, आज भी लाखों जागरूक किसान परंपरागत विधि से फसल उगा रहे हैं, खर्चा कम और उपज की कीमत भी बेहतर पा रहे हैं. सच है? रे बेटे, एक्सपीरियंस से बता रहे हैं, धूप में बाल सफेद नहीं किए हैं. ठीक है भाई, मैं भी आज से जैविक खेती शुरू करूंगा. माटी से प्रेम की परंपरा है परंपरागत खेती. ಕಿಸಾನ್ ವಾಣಿ ಗ್ರಾಮಾಂತರಂಗದಲ್ಲಿ ಇನ್ನು ಮುಂದೆ ರೈತರಿಗೆ ಸಲಹೆ ಕೇಳೋಣ. ಲಾಭದಾಯಕ ಹೈನುಗಾರಿಕೆಯಲ್ಲಿ ದನದ ಕೊಟ್ಟಿಗೆಗಳು ಕೂಡ ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಕೊಟ್ಟಿಗೆಗಳು ಯಾವಾಗಲೂ ಮನುಷ್ಯರು ವಾಸಿಸುವ ಮನೆಯಿಂದ ಬೇರೆಯಾಗಿರಬೇಕು. ಕೊಟ್ಟಿಗೆಯನ್ನು ನಿರ್ಮಿಸುವಾಗ ಕೆಲವೊಂದು ಅಂಶಗಳನ್ನು ತಪ್ಪದೇ ಗಮನಿಸಬೇಕು. ಕೊಟ್ಟಿಗೆಯನ್ನು ಎತ್ತರವಾದಂಥ ಸಮತಟ್ಟಾದ ಸ್ಥಳದಲ್ಲಿ ನಿರ್ಮಾಣ ಮಾಡಬೇಕು. ಕಡಿಮೆ ಖರ್ಚಿನಲ್ಲಿ ಸ್ಥಳೀಯವಾಗಿ ದೊರೆಯುವಂಥ ಸಾಮಗ್ರಿಗಳಿಂದ ಕೊಟ್ಟಿಗೆ ನಿರ್ಮಾಣ ಮಾಡಬೇಕು. ಅದಕ್ಕೆ ರಸ್ತೆ ಸೌಕರ್ಯ ಇರಬೇಕು. ಕೊಟ್ಟಿಗೆಯ ಉದ್ದನೆಯ ಭಾಗ ಪೂರ್ವ ಪಶ್ಚಿಮ ದಿಕ್ಕಿನಲ್ಲಿದ್ದು ಕೊಟ್ಟಿಗೆಯೊಳಗೆ ಹಿತಮಿತವಾಗಿ ಶುದ್ಧ ಗಾಳಿ ಬೆಳಕು ಬರೋ ಹಾಗೆ ಇರಬೇಕು. ದನಗಳ ಮೂತ್ರ ನೆಲದ ಮೇಲೆ ನಿಲ್ಲದೆ ಸಲೀಸಾಗಿ ಹರಿದು ಹೋಗುವಂತೆ ಕೊಟ್ಟಿಗೆ ನಿರ್ಮಾಣ ಮಾಡಬೇಕು. ಪ್ರತಿಯೊಂದು ದನಕ್ಕೂ ನಿಲ್ಲೋದಕ್ಕೆ ಮಲಗೋದಕ್ಕೆ ಸಾಕಷ್ಟು ಸ್ಥಳಾವಕಾಶ ಇರಬೇಕು. ಗೊಬ್ಬರದ ಗುಂಡಿಗಳು ಕೊಟ್ಟಿಗೆಯಿಂದ ಹತ್ತಿರ ಇದ್ದರೆ ಸೆಗಣಿಯನ್ನು ಶ್ರಮವಿಲ್ಲದೆ ಸಾಗಿಸಬಹುದು. ಹೇರಳವಾಗಿ ಶುದ್ಧ ಕುಡಿಯುವ ನೀರು ಹಾಗೂ ವಿದ್ಯುತ್ ಶಕ್ತಿಯ ಲಭ್ಯತೆ ಇರಬೇಕು. ಕೊಟ್ಟಿಗೆ ಹತ್ತಿರ ಮೇವು ಬೆಳೆಯುವ ಪ್ರದೇಶ ಇದ್ದರೆ ಮೇವು ಸಾಗಾಟದಲ್ಲಿ ವೇಳೆ ಹಣ ಮತ್ತು ಶ್ರಮ ಉಳಿತಾಯ ಆಗುತ್ತೆ. ಕೊಟ್ಟಿಗೆಯನ್ನು ಯಾವಾಗಲೂ ಸ್ವಚ್ಛವಾಗಿ ಮತ್ತು ಒಣದಾಗಿ ಇಡಬೇಕು. ದನದ ಕೊಟ್ಟಿಗೆಯನ್ನು ಮುಖ್ಯವಾಗಿ ಎರಡು ಪದ್ಧತಿಯಲ್ಲಿ ಅಳವಡಿಸಿಕೊಳ್ಳಬಹುದು. ಬಂಧನ ಮುಕ್ತ ಪದ್ಧತಿ ಇದು ಒಂದನೇ ವಿಧಾನ. ಇದರಲ್ಲಿ ದನಗಳನ್ನು ಹಿಂಡುವಾಗ, ಕೃತಕ ಗರ್ಭಧಾರಣೆ ಹಾಗೂ ಔಷಧೋಪಚಾರ ಮಾಡುವಾಗ ಬಿಟ್ಟು ಉಳಿದ ಸಮಯದಲ್ಲಿ ಪೂರ್ತಿ ತಿರುಗಾಡಲಿಕ್ಕೆ ಬಿಡೋದು. ಈ ಪದ್ಧತಿಯಲ್ಲಿ ದನಗಳ ಸಂಖ್ಯೆಗೆ ಅನುಸಾರವಾಗಿ ಒಂದು ಅಥವಾ ಎರಡು ಬದಿಗೆ ಗೋದಲಿ ಹಾಗೂ ಛಾವಣಿ ಇರಬೇಕಾಗುತ್ತೆ. ಒಂದು ಕಡೆ ನೀರಿನ ತೊಟ್ಟಿ ಹಾಗೂ ಸುತ್ತಲೂ ಬೇಲಿ ಅಥವಾ ಗೋಡೆಯನ್ನು ನಿರ್ಮಾಣ ಮಾಡಬೇಕು. ಈ ಪದ್ಧತಿಯನ್ನು ಸಾಕಷ್ಟು ಸ್ಥಳಾವಕಾಶ ಇದ್ದರೆ ಅನುಸರಿಸಬಹುದು. ಒಂದು ದನಕ್ಕೆ ಸುಮಾರು 70-80 ಚದರ ಅಡಿ ಸ್ಥಳ ಬೇಕಾಗುತ್ತೆ. ಈ ಪದ್ಧತಿಯಲ್ಲಿ ದನಗಳು ತಮಗೆ ಬೇಕಾದಾಗ ಮೇವನ್ನು ನೀರನ್ನು ಪಡೆಯಬಹುದು. ಇದರಲ್ಲಿ ಸಾಕಷ್ಟು ಗಾಳಿ, ಬೆಳಕು ಮತ್ತು ದನಗಳಿಗೆ ವ್ಯಾಯಾಮ ದೊರೆಯುತ್ತೆ. ಮತ್ತು ಬೆದೆಗೆ ಬಂದಂಥ ದನಗಳನ್ನು ಸುಲಭವಾಗಿ ಗುರುತಿಸಬಹುದು. ಈ ಪದ್ಧತಿಯಲ್ಲಿ ದನಗಳ ಸಂಖ್ಯೆ ಬೆಳೆದಂತೆ ಕೊಟ್ಟಿಗೆಯನ್ನು ವಿಸ್ತಾರ ಮಾಡೋದಕ್ಕೆ ಸುಲಭವಾಗುತ್ತೆ ಮತ್ತು ಖರ್ಚು ಕೂಡ ಕಡಿಮೆ. ಇನ್ನೊಂದು ಪದ್ಧತಿ ಮನೆಯಲ್ಲಿ ಕಟ್ಟುವಂಥ ಪದ್ಧತಿ. ಈ ಪದ್ಧತಿಯಲ್ಲಿ ದನಗಳನ್ನು ಯಾವಾಗಲೂ ಮನೆಯಲ್ಲಿ ಕಟ್ಟಿ ಮೇಯಿಸೋದು ಹಾಗೂ ದಿನಕ್ಕೆ 2-4 ತಾಸು ಮಾತ್ರ ಕೊಟ್ಟಿಗೆ ಆವರಣದಲ್ಲಿ ತಿರುಗಾಡೋದಕ್ಕೆ ಬಿಡಬೇಕು. ಈ ಪದ್ಧತಿಯನ್ನು ಸ್ವಲ್ಪ ಜಾಗದಲ್ಲಿ ಅಳವಡಿಸಬಹುದು ಹಾಗೂ ಇದರಿಂದ ಖರ್ಚು ಸ್ವಲ್ಪ ಹೆಚ್ಚಿಗೆ ಬರುತ್ತೆ. ದನಗಳ ಸಂಖ್ಯೆಗೆ ಅನುಗುಣವಾಗಿ ಒಂದು ಸಾಲಿನಲ್ಲಿ ಅಥವಾ 2 ಸಾಲಿನಲ್ಲಿ ಕಟ್ಟಬಹುದು. 2 ಸಾಲಿನಲ್ಲಿ ದನಗಳನ್ನು ಮುಖಾಮುಖಿ ಪದ್ಧತಿಯಲ್ಲಿ ಅಥವಾ ಬಾಲಕ್ಕೆ ಬಾಲ ಪದ್ಧತಿಯಲ್ಲಿ ಕಟ್ಟಬಹುದು. ಪ್ರತಿಯೊಂದು ಹಸುವಿಗೂ ಸುಮಾರು 40-45 ಚದರ ಅಡಿ ಸ್ಥಳ ಬೇಕಾಗುತ್ತೆ. ಕೊಟ್ಟಿಗೆ ಛಾವಣಿಯ ಮಧ್ಯಭಾಗ 12-15 ಅಡಿ ಎತ್ತರ ಇರಬೇಕು ಮತ್ತು ಎರಡೂ ಮಗ್ಗಲು ನೆಲದಿಂದ ಛಾವಣಿ 7-8 ಅಡಿ ಎತ್ತರದಲ್ಲಿರಬೇಕು. ಮಗ್ಗುಲಿನ ಗೋಡೆಗಳು ನೆಲದಿಂದ 5 ಅಡಿ ಎತ್ತರ ಇದ್ದು ಅದರ ಮೇಲೆ ಛಾವಣಿವರೆಗೆ ಜಾಲರಿ ಇರಬೇಕು. ಗೋದಲಿಯ ಎತ್ತರ ಹಸುವಿನ ಕಡೆಗೆ 2 ಅಡಿ, ಅಗಲ 1.5 ಅಡಿ ಮತ್ತು ಆಳ 1 ಅಡಿ ಇರಬೇಕು. ಜಾನುವಾರು ನಿಲ್ಲುವ ಜಾಗೆ 6-7 ಅಡಿ ಉದ್ದ, 4-5 ಅಡಿ ಅಗಲ ಇರಬೇಕು. ಮೂತ್ರದ ಕಾಲುವೆ 9-12 ಅಂಗುಲ ಅಗಲ ಇರಬೇಕಾಗತ್ತೆ. ಕಟ್ಟಡದ ತಳಪಾಯವನ್ನು ಕಲ್ಲು, ಸಿಮೆಂಟ್, ಕಾಂಕ್ರೀಟ್ಗಳಿಂದ ನಿರ್ಮಾಣ ಮಾಡೋದು ಸೂಕ್ತ. ತಳಪಾಯ ಭೂಮಿಯ ಮಟ್ಟಕ್ಕಿಂತ ಎತ್ತರವಾಗಿರಬೇಕು. ಗೋಡೆ ಗೋದಲಿಗಳಲ್ಲಿ ಸಂದು ಬಿರುಕುಗಳು ಇಲ್ಲದಂತೆ ನೋಡಿಕೊಳ್ಬೇಕು. ದನಗಳು ನಿಲ್ಲುವಂಥ ಸ್ಥಳ ಜಾರದ ಹಾಗೆ ಇರಬೇಕು. ನೆಲದ ಮೇಲೆ ಬಿದ್ದಂಥ ನೀರು ಮೂತ್ರ ಸರಾಗವಾಗಿ ಹರಿದು ಹೋಗುವಂತೆ ಚರಂಡಿಯ ಕಡೆಗೆ ಇಳಿಜಾರು ಇಡಬೇಕು. ಗಿರೀಶ್ ವಿ ಪಾಟೀಲ್ ಅವರಿಂದ ಈವರೆಗೆ ರೈತರಿಗೆ ಸಲಹೆ ಕೇಳಿದಿರಿ. ಕಿಸಾನ್ವಾಣಿ ಗ್ರಾಮಾಂತರಂಗದಲ್ಲಿ ಈಗ ಒಂದು ರೈತ ಗೀತೆ. ಹಲವಾರು ಲಾಭಗಳು ಬೇಕು ಎಂದರೆ ಬೀಜೋಪಚಾರವನ್ನು ಮರೆಯಬೇಡಿರಿ. ಹಲವಾರು ಲಾಭಗಳು ಬೇಕು ಎಂದರೆ ಬೀಜೋಪಚಾರವನ್ನು ಮರೆಯಬೇಡಿರಿ. ಎದುರಿಸುವ ಗುಣವ ಬೀಜಗೆ ತುಂಬಿರಿ, ಆಗ ಫಸಲು ಹೆಚ್ಚುತ್ತದ ನೀವು ತಿಳಿಯಿರಿ. ಹಲವಾರು ಲಾಭಗಳು ಬೇಕು ಎಂದರೆ ಬೀಜೋಪಚಾರವನ್ನು ಮರೆಯಬೇಡಿರಿ. ಬೇಡಿಕೆ ಕಡಿಮೆಯಾಗುತ್ತಾದಣ್ಣ, ಇಳುವರಿ ಬರುತ್ತಾದಿಕ ನೀತಿಯಣ್ಣ. ಹಲವಾರು ಲಾಭಗಳು ಬೇಕು ಎಂದರೆ ಬೀಜೋಪಚಾರವನ್ನು ಮರೆಯಬೇಡಿರಿ. ಹಲವಾರು ಲಾಭಗಳು ಬೇಕು ಎಂದರೆ ಬೀಜೋಪಚಾರವನ್ನು ಬರುತ್ತೆ. ಹೇಳಿದ್ನಲ್ಲ ಈಗ್ಲೇ ಬರುತ್ತೆ ಅಂತ ನೋಡು, ಬಂತು ಬಾವಿ. ಅಯ್ಯೋ ಬಾವಿ ಅಲ್ಲ ಅಮ್ಮ, ನಮ್ ಮನೆ ನಲ್ಲಿ ನೀರ್ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ದೀನಿ. ನಲ್ಲಿ ನೀರ? ಅಯ್ಯೋ ಪುಟ್ಟಿ, ಆದಷ್ಟು ಬೇಗ ಬಂದ್ಬಿಡುತ್ತೆ. ಜಲಜೀವನ ಮಿಷನ್ ಬಂದಾಗಿದೆ.